ಪಾಟ್ ನಲ್ಲಿ ಹಾಕಿದ್ರು, ನೀವು ನಂಬುತ್ತಿರೋ ಇಲ್ಲೋ, 1 meter ಎಂತ ಪಾಟ್, ಭಾರಿ ಸಿಂಪಲ್ ಮೆಥಡ್. ಏನಂದ್ರ ಈ ಚಿಕನ್ ಮೆಶ್, ನಮ್ ಸಾದಾ ಏನ್ ಮೆಶ್ ಬರ್ತದಲ್ಲ ಚಿಕನ್ ಮೆಶ್, ಅದನ್ನ ಏನ್ ಮಾಡ್ರು ಓಪನ್ ಮಾಡುವಂಗ, ಅಂದ್ರೆ ದೊಡ್ಡದು ಮಾಡಬಹುದು ನೀವು, ಸಣ್ಣದು ಮಾಡಬಹುದು, ಅಟ್ಯಾಚ್ಮೆಂಟ್ ಮಾಡಂಗ್ ಮಾಡ್ಕೊಂಡ್ಬಿಟ್ಟು ಒಳಗ ಕರಿ ಟಾರ್ಪೋಲಿನ್ ಹಾಕ್ಯಾರ. ಗಿಡವನ್ನ ಪ್ರಾಪರ್ ಅಂದ್ರೆ ಈಗ ಈ ಟ್ರಾನ್ಸ್ಪ್ಲಾಂಟ್ ಮಾಡುವಂತ ಒಂದು ಪದ್ಧತಿ ಇರ್ತದೆ, ಅದ ಪ್ರಕಾರ ಬೇರ್ಗಳನ್ನ ತೆಗೆದು 4 ಕಡೆ ಕಟ್ ಮಾಡಿ ಪ್ರೂನ್ ಮಾಡಿ ಪ್ರಾಪರ್ಲಿ JCB ಇಲ್ಲ ಕ್ರೇನ್ ಹಚ್ಚಿ ಅದನ್ನ ಪಾಟ್ ನಾಗ ಇಟ್ಟಾರ. ಅವ್ರು ಪಾಟ್ ನಾಗ ಇಟ್ಟು ಗಿರಾಕಿ ಅವ್ರನ್ನ ಹುಡ್ಕೊಂಡು ಹೋಗ್ತಾವ. ಇಮ್ಯಾಜಿನ್ ಮಾಡ್ರಿ ನೀವು, 650 crore rupees ಒಂದ್ ಬಿಸ್ನೆಸ್ ಮಾಡ್ತಿಲ್ಲ ಆ ಹೆಣ್ಮಕ್ಳಿಗೆ, ಇಂಗ್ಲಿಷ್ ಬರಂಗಿಲ್ಲ, 6 ಲೇಬರ್ಸ್ ಸ್ಪೇನ್ನಾಗ 100 kilometers ಆದಂತ ನರ್ಸರಿ ಒಳದು ಕರೆ ಅಲ್ಲ, ಅದು ಆಫ್ರಿಕನ್ ಲೇಬರ್ಸ್. ಯಾಕಂದ್ರೆ ಅವ್ರ ಊರಾಗ ಲೇಬರ್ಸ್ ಇಲ್ಲ, ಬೇರೆ ದೇಶದ ಲೇಬರ್ ಅಂತಂದು ಅವ್ರ ಕೆಲಸ ಬೇರೆ ಏನೂ ಇಲ್ಲ. ಹೊಲದಾಗ ನಿಮ್ಗೆ ಬೇರೆ ಏನು ಬೆಳಿ ಕಾಣಂಗಿಲ್ಲ, ಬರೀ ದೊಡ್ಡ ಗಿಡಗಳನ್ನಷ್ಟ ಮಾಡ್ತಾರ. ಅಲ್ಲ ಈಗ ನೀವು ಹೇಳಿದ್ರೆ 11 years ಅದಕ್ಕೆ ಏನ್ ರೇಟ್ ಹೇಳಿದ್ರ ಅಂತ ಏನಾರ ಹೇಳ್ಬೋದು ನಮ್ ಕೇಳಿದ್ರೆ? ಅಂದ್ರ ಅಲ್ಲಿಂದ ಸುಮಾರು ನಾ ಭಾರತಕ್ಕೆ ವಾಪಸ್ ತರಬೇಕಂದ್ರೆ ಸುಮಾರು 8 crore rupees ಹಿಡಿತು ಒಂದ್ ಗಿಡಕ್ಕ. ಇದು ಇವತ್ತು ನಡೀತಾ ಇರುವಂತಹದ್ದು, ಇದು ಕಾಲ್ಪನಿಕ ಕತೆ ಅಲ್ಲ, ಇದು ಆಕ್ಚುಲಿ ಇರುವಂತಹದ್ದು. ಇವತ್ತು ನೀವು ದುಬೈಯಲ್ಲಿ ಹೋದಾಗ ಎಷ್ಟೇ ಮರಗಳು ಏನೇ ಗಿಡಗಳು ನೀವು ಅಲ್ಲಿ ಕಾಣ್ತಾ ಇದ್ದೀರಾ, ಅವೆಲ್ಲಾ ಬರ್ತಾ ಇರೋದು 1 Spain, 2 ಥೈಲ್ಯಾಂಡ್ ನಿಂದ. ಇಮ್ಯಾಜಿನ್ ಮಾಡ್ರಿ, ಥೈಲ್ಯಾಂಡ್ಗೂ ದುಬೈಗೂ ನಡಬರ್ಕ್ ಇಂಡಿಯಾದ, ಇಂಡಿಯಾದಿಂದ 1 ಹೋಗಂಗಿಲ್ಲಲ್ಲಿ. ಎಂತ ಕೆಟ್ಟ ಪರಿಸ್ಥಿತಿ, ಎಂತ ದೊಡ್ಡ ಅವಕಾಶ, ಕೆಟ್ಟ ಪರಿಸ್ಥಿತಿ ಅನ್ನಂಗಿಲ್ಲ. ಎಂತ ದೊಡ್ಡ ಅವಕಾಶ, ಈ ಬಾಂಬೆ ಪೋರ್ಟ್ ಇಂದ ಎಕ್ಸ್ಪೋರ್ಟ್ ಮಾಡ್ರಿ ದುಬೈ ಎಷ್ಟು ದೂರದ್ರಿ, 8 ದಿವಸ ಮುಟ್ಟಿಸ್ಬೇಕು. ಎಲ್ಲಿ ಥೈಲ್ಯಾಂಡ್? ಥೈಲ್ಯಾಂಡ್ ಅಂದ್ರೆ ಬಹಳ ದೂರ, ಅವ್ರು ಪೂರಾ ಭಾರತ ದೇಶ ಸುತ್ತ ಹಾಕೊಂಡು ದುಬೈ ಮುಟ್ಟಿಸಬೇಕು. ಅಂದ್ರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಷ್ಟು ಜಾಸ್ತಿ ಆಗುತ್ತೆ, ನಾವೇ ಕೊಟ್ರೆ. ಇಮ್ಯಾಜಿನ್ ಮಾಡ್ರಿ, ಇದು ದೊಡ್ಡ ಅವಕಾಶ ನಮ್ಮೆಲ್ಲರಿಗೂ. ಅಂತಂದ್ರೆ ಈಗ ನಿಮ್ಮ ಇದಕ್ಕೆ ಬರೋಣ, ಅಂದ್ರೆ ನೀವು ಮಾತಾಡ್ತಾ ಹೋದಂಗ ಪ್ರಸನ್ನ ಅವರು, ಇದು ಬಹಳ ದೊಡ್ಡದು, ಬಹಳ ದೊಡ್ಡ ವಿಷಯ, ಒಂದು ಸಂದರ್ಶನ ಮುಗಿಲಿಕ್ಕೆ ಆಗೋದಿಲ್ಲ. ಆದ್ರೆ ನಾನು ಒಂದು ಏನ್ ಕೇಳ್ಬೇಕಂತೀನಿ ಅಂತಂದ್ರೆ, ನೀವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಕೆಂಪೇಗೌಡ, ಅಲ್ಲಿ ಲ್ಯಾಂಡ್ಸ್ಕೇಪ್ ನ ಉಪಾಧ್ಯಕ್ಷರಾಗಿದ್ರಿ, ಆ ಒಂದು ಪ್ರೊಜೆಕ್ಟ್ ಬಗ್ಗೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ರೆ. ಇಲ್ಲೇ ನಾವು ಎಕ್ಸ್ಪೋರ್ಟ್ ಮಾಡೋದು ಬೇಡ, ಸಿಂಗಾಪುರ್ ಕಳಿಸೋದು ಬೇಡ, ದುಬೈ ಕಳಿಸೋದು ಬೇಡ, ನಮ್ಮಲ್ಲಿ ಬೀಳೋದು ನಾವು ಬೆಂಗಳೂರು ಕಳಿಸಬಹುದಾ, ಅದ ನಮ್ಮಲ್ಲಿ ಕಲಬುರಗಿಗೆ ಏರ್ಪೋರ್ಟ್ ಆಗ್ಯದ, ಇನ್ನೊಂದ್ ಸ್ವಲ್ಪ ದಿವಸಗಳಲ್ಲಿ ಬೀದರ್ದೊಳಗೆ ಏರ್ಪೋರ್ಟ್ ಬರೋದ, ಈ ಏರ್ಪೋರ್ಟ್ ಗೆ ಲ್ಯಾಂಡ್ಸ್ಕೇಪ್ ಬೇಕಾಗುವಂತ ಮರ ಗಿಡಗಳನ್ನ ಹುಲ್ಲನ್ನ ನಮ್ಮ ರೈತರು ಬೆಳೆಸಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ನಿಮ್ಮಲ್ಲಿ ಎಷ್ಟು ದುಡ್ಡು ಇದೆ ಈ ಲ್ಯಾಂಡ್ಸ್ಕೇಪ್ ಸಲುವಾಗಿ ಬೆಂಗಳೂರು ಏರ್ಪೋರ್ಟ್ ನೋಡಿ? ಈಗ ನೋಡ್ರಿ, ಕರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ, ನಂದು ಬಹಳ ಫಾಸ್ಟ್ ಟ್ರ್ಯಾಕ್ ಪ್ರಾಜೆಕ್ಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ 2nd terminal ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ನೀವು ಈಗಾಗಲೇ ನೋಡಿದಂಗೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ನೀವು ಹೊರಗೆ ಬಂದ ಮೇಲೆ, ಏರ್ಪೋರ್ಟ್ ಇಂದ ಹೊರಗೆ ಬಂದ ಮೇಲೆ ಸುಮಾರು 1 kilometer ಅಲ್ಲಿ ದೊಡ್ಡ ಡೆವಲಪ್ಮೆಂಟ್ ನಡೀತಾ ಇದೆ. ಒಂದು ರನ್ವೇ ಮಾಡಿದ್ವಿ, ರನ್ವೇ ಅಂದ್ರೆ ಇದು CAT 3B+ ರನ್ವೇ, ಭಾರತ ದೇಶದ 2nd ರನ್ವೇ ಇದು. ಇದು ಫಸ್ಟ್ ಗ್ರೀನ್ ರನ್ವೇ ಅಂದ್ರೆ, ಈ ರನ್ವೇ ಅಲ್ಲಿ ನಾವು ಹುಲ್ಲು ಹಚ್ಚಿದ್ವಿ, ಹುಲ್ಲು 1-2 crore rupees ಹುಲ್ಲಲ್ಲ, ಸುಮಾರು 80-100 crore rupees ಹುಲ್ಲು ಹಚ್ಚಿದ್ವಿ, ಬರೀ ಹುಲ್ಲು ಹಚ್ಚೇವಿ. ಆಮೇಲೆ ಗೋಯಿಂಗ್ ಅಹೆಡ್, ಭಾರತ ದೇಶದೊಳಗೆ ಸುಮಾರು ಇನ್ನು 3 years ಎಪ್ಪತ್ತೆರಡು ಏರ್ಪೋರ್ಟ್ ಬರ್ತಾವ. ಇದನ್ನ ಬಿಟ್ಟು 360 ಏರ್ಪೋರ್ಟ್ ಪ್ಲಾನಿಂಗ್ ಅದ 10-15 years. 60 billion ವರ್ತ್ ಇನ್ವೆಸ್ಟ್ಮೆಂಟ್ ಅದ ಗವರ್ಮೆಂಟ್ ಇಂದ. ಆಮೇಲೆ ಇದು ಇವತ್ತು ವಿಮಾನ ಪ್ರಯಾಣ ಲಕ್ಸುರಿ ಆಗಿ ಉಳಿದಿಲ್ಲ, ನೆಸೆಸಿಟಿ, ಕಾಮನ್. ತಾಸ್ನಾಗ ನನಗೆ ಬೆಂಗಳೂರು ಮುಟ್ಟಬೇಕಂದ್ರೆ ಬೇರೆ ಯಾವ ದಾರಿನೂ ಇಲ್ಲ, ನೀವು ವಿಮಾನಕ್ಕೆ ಹೋಗಬೇಕು, 2-3 thousand rupees ಅನ್ನೋದಿಲ್ಲ, ಯಾರಿಗೂ ದೊಡ್ಡದ ಅನ್ಸಲ್ತ. ಈಗ ಅಂದ್ರೆ ನೀವು ಬೆಂಗಳೂರಿಗೆ ಹುಲ್ಲು ಹಚ್ಚಲಿಕ್ಕೆ 80 crore ಅಂತಂದಾಗ, 100 crore ಅಂದಾಗ, ಉಳಿದ ಎಲ್ಲಾ ಪ್ರೊಜೆಕ್ಟ್, ಎಲ್ಲಾ ಏರ್ಪೋರ್ಟ್ ಗಳು ಕೂಡ ಈಗ DGCA ರಿಕ್ವೈರ್ಮೆಂಟ್ ಪ್ರಕಾರ, ಅಂದ್ರೆ ನೀವು ಏನ್ ರನ್ವೇ ಇರ್ತದೆ ಅಂದ್ರೆ ಕಾಂಕ್ರೀಟ್ ಅಥವಾ ಬಿಟುಮಿನ್ ಸ್ಟ್ರಿಪ್ ಬಿಟ್ಟು ಎರಡೂ ಬದಿಗೆ ಸುಮಾರು 75 meters ಇಂದ 150 meters ಹುಲ್ಲು ಹಚ್ಚಲೇಬೇಕು. ಒಟ್ ಟೋಟಲ್ 150 meters ಅಂದ್ರೆ 75 meters ಸೆಂಟರ್ ಇಂದ ಸೆಂಟರ್ ಬಿಟ್ಟರೆ 75 meters ಹುಲ್ಲು ಹಚ್ಚಲೇಬೇಕು. ನೀವೀಗ ಒಂದು ರನ್ವೇ ಕನಿಷ್ಠ 800 acres ಇರ್ತದೆ, ಒಂದು ಸಣ್ಣ ರನ್ವೇ ಕೂಡ ಒಂದು 800 acres ಇರುವಂತಹ ಜಾಗ, ಅಲ್ಲಿ ಹುಲ್ಲು ಹಚ್ಚಲೇಬೇಕು. ಇದು ಮೊದಲನೇ ಪ್ರಯತ್ನ, ಯಾವುದೇ ಊರಾಗಲ್ಲ ಹುಲ್ಲು ಎಂತ ಹಚ್ಚಬೇಕು ಇಲ್ಲಿ ಅಂತಂದ್ರೆ, ಆ ಹುಲ್ಲಿನ ಬೀಜ ತಿನ್ಲಿಕ್ಕೆ ಪಕ್ಷಿಗಳು ಬರಬಾರದು, ಅಂತ ಹುಲ್ಲನ್ನ ಅಂದ್ರೆ ಪಕ್ಷಿಗಳಿಗೆ ಹಿಡಿಸಬಾರ್ದು, ಪಕ್ಷಿ ಹಿಡಿಸಬಾರ್ದು. ಯಾಕಂದ್ರೆ ಪಕ್ಷಿ ವಿಮಾನಕ್ಕೆ ಥ್ರೆಟ್, ಸೊ ಹಿಂಗಾಗಿ ಪಕ್ಷಿಗಳನ್ನ ಸ್ವಲ್ಪ ದೂರ ಇಡ್ತೇವೆ ನಾವು. ಅದಕ್ಕೆ ಸ್ಪೆಷಲೈಸ್ಡ್ ಹುಲ್ಲುಗಳನ್ನ ಬೆಳೆಸುವಂತ ಅವಕಾಶ ಇರುತ್ತೆ. ಗರಿಕೆ ಹುಲ್ಲು ನಾವು ಹುಟ್ಟದಾಗಿಂದ ನೋಡಿವ್ ಗರಿಕೆ, ಗಣಪತಿ ಏರಿಸುವಂತಕ್ಕಿನ 50 crore ಕೊಡಬಹುದು. ಆದ್ರೆ ನೀವು ಇವು ಗವರ್ಮೆಂಟ್ ಪೋರ್ಟಲ್ಗಳನ್ನ, ಅಂದ್ರೆ ಇವು ಯಾವ ಎಕ್ಸಿಕ್ಯೂಷನ್ ಮಾಡುವಂತ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಆಗಿರಲಿ ಅಥವಾ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಪೋರ್ಟಲ್ ಆಗಿರ್ಬೋದು, ONGC ಆಗಿರ್ಬೋದು ಅಥವಾ LNT ಆಗಿರ್ಬೋದು, ಆಮೇಲೆ ಟಾಟಾ ಪ್ರಾಜೆಕ್ಟ್ಸ್ ಆಗಿರ್ಬೋದು, CPWD ಅವ್ರ CPWD ಆಗಿರ್ಬೋದು, ಅವ್ರ ಎಲ್ಲಾ ಪೋರ್ಟಲ್ನಾಗೆಲ್ಲ ಅವರು ಟೆಂಡರ್ ಕರೀತಾರೆ. ಇದು ಹೆಂಗಿರ್ತದಂದ್ರೆ, ರೈತರು ಒಂದು ಸಣ್ಣ ಸಂಘವನ್ನ ಮಾಡ್ಕೋಬೇಕು, ಒಬ್ಬನ ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಸಾಧ್ಯ. ಸಂಘ ಮಾಡ್ಕೊಂಡ್ರೆ ಏನಾಗ್ತದಂತಂದ್ರೆ, 10 crore ಎಲ್ಲಾ ಕಡೆ ಲಕ್ಷ ಇಡಬಹುದು ನೀವು ಎಲ್ಲಿಂದ ಏನು ಬರ್ಲಿಕ್ಕತ್ತಂತ ಅನ್ನೋದು. ಹುಲ್ಲು ನೀವು ಮಾಡೇನಿ ಅಂತಂದ್ರೆ ಕಣ್ಣು ಮುಚ್ಚಿ ಹುಲ್ ಮಾರಾಟಕ್ಕೆ ಬರ್ತದೆ. ಹುಲ್ನಾಗೂ 108 ವೆರೈಟಿ ಅವ. ಅಲ್ಲ ಪ್ರಸನ್ನ, ಅವರಿಗೆ ನಮ್ಮ ರೈತರು ಒಂದು ಸಣ್ಣ ಎಕ್ಸಾಂಪಲ್ ತೋರ್ಣ, ಒಂದು ಹುಲ್ ಮಾಡ್ತೀವಿ ಅಂತಂದ್ರೆ ಎಂತ ಹುಲ್ಲು ಹೆಂಗ್ ಬಿಡಬೇಕು, ತಂತ್ರಜ್ಞಾನ ಬೇಕು. ಹೌದು, ಅದನ್ನ ನಮ್ಗೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ, ಇದು ಬೇಕಂತ ತರಬೇತಿ ಎಲ್ಲಿ ಸಿಗ್ತದೆ, ಪಾಟ್ಗಳ ಬಗ್ಗೆ ಆರ್ಟಿಕಲ್ ಚಟಿ ಪಡೋಣ, ಏನಾದ್ರೂ ನಮಗೆ ಟೆಕ್ನಿಕಲ್ ಮಾಹಿತಿ ಸಿಗ್ತದೆ. ಪ್ರತಿಯೊಂದು ಡಿವಿಜನ್ ನಲ್ಲಿ ಯಾವುದೇ ಜಿಲ್ಲೆ ಆಗಿರಬಹುದು, ಆ ಜಿಲ್ಲೆಯಲ್ಲಿ ಇರುವಂತಹ ತೋಟಗಾರಿಕಾ ಇಲಾಖೆ ಏನಿದೆ, ಇಲಾಖೆಯಲ್ಲಿ ಸುಮಾರು 25-30 ಜನ ಕೂಡಿ ಇದನ್ನು ಮಾಡಬೇಕು ಅಂತಂದಂಗಿದ್ರು ಕೂಡ ಅವರಿಗೆ ಬೇಕಾದಂತ ತರಬೇತಿ, ಅದಕ್ಕೆ ಕೆಲವೊಂದು ಟೈಮ್ ಅದಕ್ಕೆ ಬೇಕಾದಂತಹ ಫಂಡ್ಸ್ ಗಳು ಕೂಡ ಅವೈಲೇಬಲ್ ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಇದೊಂದು ಇಂಡಸ್ಟ್ರಿಯಲ್ ರೂಪದಲ್ಲಿ ನೋಡ್ತಾ ಇದ್ರ ನೀವು. ಟೆಕ್ನಿಕಲಿ ಯಾರಿಗೂ ಏನು ಡೇಟಾ ಬೇಕಾದ್ರೂ ಕೂಡ ಈಗ ಪೂನಾ ಸುತ್ತಮುತ್ತ ಬಹಳಷ್ಟು ನರ್ಸರಿಗಳಿವೆ, ಅಲ್ಲಿ ನೀವು ಹೋಗಿ ವಿಸಿಟ್ ಮಾಡಬರ್ಬೋದು. ಬೆಂಗಳೂರಿನಲ್ಲಿನ ನರ್ಸರಿಗಳು ಇವತ್ತು ಬಹಳ ಪ್ರಿಕೇರಿಯಸ್, ಅಂದ್ರೆ ಯಾರು ಆ ಬಿಸ್ನೆಸ್ ಮಾಡ್ತಾನಿಲ್ಲ. ಸೊ ಬೆಂಗಳೂರಿಗೆ ಬರಬೇಡ್ರಿ ಅಂತ ಹೇಳ್ತೇನೆ ನಿಮ್ಮನ್ನ, ಅಲ್ಲೇನು ಉಳದೇ ಇಲ್ಲ ನೋಡ್ಲಿಕ್ಕೆ. ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ನೀವು ಹೋಗ್ಬೇಕು ಅನ್ನೋಂಗಿತ್ತಂದ್ರೆ ಅಂದ್ರೆ ಯಾರಿಗೆ ಇಚ್ಛೆ ಅದ, ರೈತಾಪಿ ವರ್ಗ ಇದನ್ನ ಒಂದು ಸೀರಿಯಸ್ ಆಗಿ ಬಿಸ್ನೆಸ್ ಅಂತ ಮಾಡ್ತಾ ಇರೋದು ಪೂನಾ ಜಾಗದಲ್ಲಿ, ನಮಗೆ ಸಮೀಪದಲ್ಲಿ ಪೂನಾ. ಅದನ್ನ ಬಿಟ್ರೆ ಕಡಿಯಮ್ಮ ಅಂತ ಹೇಳಿ ವಿಜಯವಾಡ ಹತ್ರ ಈಸ್ಟ್ ಗೋದಾವರಿ ಡಿಸ್ಟಿಕ್, ಕೃಷ್ಣಾ ನದಿ ತೀರದ ಎಂಡಿಗೆ ಕಡಿಯಮ್ಮ, ಈಸ್ಟ್ ಗೋದಾವರಿ ವೆಸ್ಟ್ ಗೋದಾವರಿ 16,000 ನರ್ಸರಿ ಒಂದ ಊರಾಗ. 16,000 ನರ್ಸರಿ ಅವ ನಮ್ಮ ಊರಾಗ ಯಾಕಿಲ್ರಿಪ್ಪ ಅಂದ್ರೆ ನಾವು ಈ ದೃಷ್ಟಿಯಿಂದ ನಮ್ಮ ಯುವಕರು ನಮ್ಮ ರೈತರು ನೋಡ್ಬೇಕಂತ. ಹಾ, ಈಗ ಭೀಮಾ ನದಿ ತೀರದಾಗಿದ್ದೇವೆ ನಾವು, ಕಲ್ಯಾಣ ಕರ್ನಾಟಕದ ಭೀಮಾನು ಇದ್ದಾಳ, ಕೃಷ್ಣಾನು ಅದ, ಬಹಳಷ್ಟು ತುಂಗಾನು ಅದ. ಇಲ್ಲಿ ಯಾಕೆ ನಾವು ಮಾಡಿಲ್ಲ, ಅದೇ ತುಂಗಾ ಅದೇ ಭೀಮಾ ಅದೇ ಕೃಷ್ಣ ಅಲ್ಲಿ ದೊಡ್ಡ ದೊಡ್ಡ ನರ್ಸರಿ ಮಾಡ್ಯಾರ. ಯಾಕಂದ್ರೆ ಇಂಟ್ರೆಸ್ಟ್ 4-5 ಜನ ಕೂಡಿ ಏನ್ ಶುರು ಮಾಡಿದ್ ಒಂದು ಬಹಳ ದೂರದಲ್ಲ, ಇದು ಮಾತು ಬರೇ 25 ವರ್ಷ ಹಿಂದಿನ ಮಾತು. ಅವರು ಇದನ್ನು ಇಂಡಸ್ಟ್ರಿ ಅಂತ ತಗೊಂಡ್ರು, 1,000,000,000,000 ಎಕ್ಸ್ಪೋರ್ಟ್ ಆಗ್ಲಿಕ್ಕೆ ಶುರು ಆಗಿದೆ ಇಂಡಿಯಾ ಆಗಿದೆ. ಫಸ್ಟ್ ಟೈಮ್ ನಾ ಅಲ್ಲಿ ಮೊನ್ನೆ ಹೋದಾಗ ಹೇಳಿದ್ರು, ಇಲ್ಲ ಈಗ ನಾವು ಇಂಡಿಯಾದಿಂದ ಬೋಗನ್ವಿಲ್ಲ ಇಲ್ಲಿಂದ ನಾವು ಕಳಿಸ್ಲಿಕ್ಕೆ ದುಬೈಗೆ ಅಂತ ಹೇಳಿ. ಆ ಅವಕಾಶ ನಮ್ಮ ಹತ್ರ ಅದ, ನಮ್ದ ಕ್ಲೈಮೇಟ್ ಮಣ್ಣು ಒಂದ್ ಸ್ವಲ್ಪ ಬದಲಿರಬಹುದು, ಆದ್ರೆ ಇದ ಡ್ರೈ ಕ್ಲೈಮೇಟ್ ಅದೇ ನದಿ ತೀರ ಅವ್ರು ಮಾಡ್ತಾ ಇದ್ರೆ ನಮಗೂ ಮಾಡೋ ಅವಕಾಶ ಇದೆ. ಅಲ್ಲ ಪ್ರಸನ್ನ, ನಾಳೆದೇನು ಈ ಒಬ್ಬ ರೈತರಿಗೆ ಒಂದು 5 ಎಕರೆ ಅದ ಅಂತಂದ್ರೆ, 1 ಎಕರೆ ಸ್ವಲ್ಪ ತೆಗೆದಿಟ್ಟು ಉಳಿದಿದ್ದ ಅವ್ರೇನು ತೊಗರಿ ಬಿತ್ತಾರ, ಜೋಳ ಬಿತ್ತಾರ, ಕಡ್ಲಿ ಬಿತ್ತ, ಅದು ಮಾಡ್ಕೊಳ್ಳಲ್ರಿ. 1 ಎಕರೆ ತೆಗೆದಿಟ್ಟು ಸಾಕಲ್ಲ, 1 ಎಕರೆ ಅರ್ಧ ಎಕರೆ ಶುರು ಮಾಡ್ರಿ ಮೊದ್ಲ. ನಿಮ್ ಊರಾಗ ಒಂದ್ 1/2 ಎಕರೆಯಿಂದ ಈ ಕೆಲಸ ಶುರು ಮಾಡ್ರಿ. 1/2 ಎಕರೆ ಒಳಗ 3 ತರದ ಹುಲ್ಲು ಬೆಳೀರಿ. ಒಂದಿಷ್ಟು ಮಂದಿ ಹುಲ್ಲು ಒಳಗ ಹೆಂಗದ, ಒಂದು ಬಾಳ ಬಿಸಿಲಿಗೆ ಬರೋದು, ಒಂದು ಮಧ್ಯಮ ಬಿಸಿಲಿಗೆ ಬರೋದು, ಒಂದು ನೆರಳಿದ್ದಲ್ಲಿ ಬರುವಂತಹ ಹುಲ್ಲುಗಳು, 3 ಬೇರೆ ಬೇರೆ ವಿಧವಾದ. ಇವಕ್ಕೇನ್ ಬೇಕಪ್ಪ ಅಂದ್ರೆ ಟೈಮ್ಲಿ ನೀರು ಬೇಕು, ಚಂದ ಕತ್ತರಿಸಿಡಬೇಕು ನೀವು ಅಷ್ಟೇ. ಇವನ್ ಮಾರೋದು ಹೆಂಗಂದ್ರ, ಅದ್ರ ಹಾಳಿ ತೆಗೆದು 1 ಸ್ಕ್ವೇರ್ ಫೀಟ್ ಲೆಕ್ಕಕ್ಕೂ ಮಾರಬಹುದು, ಬ್ಯಾಡ್ರಪ್ಪ ಅಂದ್ರ ಒಂದು ಚೀಲದ ಲೆಕ್ಕದಾಗ, ಅಂದ್ರೆ ಈಗ ಫಾಸ್ಫಿಲಮ್ ಅಂದ್ರೆ ನೆರಳಾಗ ಬರುವಂತಹ ಹುಲ್ಲನ್ನು ಚೀಲದ ಲೆಕ್ಕಲೆ ಮಾರ್ತಾರೆ. 1 ಚೀಲಕ್ಕೆ 800 ರೂಪಾಯಿ, ಅದು ಹೋಗಿ ಸುಮಾರು 800 ಸ್ಕ್ವೇರ್ ಮೀಟರ್ಗೆ ಹಚ್ಕೋಬಹುದು ಅದನ್ನ ನೀವು ಹಚ್ಕೊಳಕ್ ನಿಂತಾಗ. ಇದು ಹುಲ್ಲಿಂದಾತು. ಹುಲ್ಲು ಬಿಟ್ಟಾದ್ಮೇಲೆ ಸೌಂದರ್ಯೀಕರಣದಲ್ಲಿ ಪಾಮ್ಸ್, ಪಾಮ್ಸ್ ಯಾಕೆ ಮಾಡ್ರಿ ಅಂತ ಹೇಳ್ತೀನಿ ಮೊದ್ಲೇಕಂತಂದ್ರ, ಪಾಮ್ಸ್ ಒಳಗ ನಿಮ್ಗೆ ಪಾಮ್ಸ್ ಸಾಯಂಗಿಲ್ಲ, ಅವಕ್ಕ ಲೈಫ್ ಬಹಳ ಜಾಸ್ತಿ. 4 ದಿವಸ ನೀವು ನೀರ್ ಹಾಕ್ಲಿಲ್ಲ ಅಂದ್ರೂ ಕೂಡ 5ನೇ ದಿವಸ ಹಾಕಿದ್ರೆ ಮತ್ತೆ ಮುಖ ಚಂದ ಮತ್ತೆ ಚಿಗಿದು ಬರ್ತದೆ. ಆಮೇಲೆ ಇವು 6 ಇಂಚಿಂದ ಇದ್ರಾಗನು ಹಾಕಿದ್ರು ಆಯ್ತು, 21 ಇಂಚಿನ ಬ್ಯಾಗ್ನಾಗ ಹಾಕಿದ್ರು ಆಯ್ತು. ಖುಷಿ ಖುಷಿಯಾಗಿರುವಂತಹ ಗಿಡಗಳು. ಆಮೇಲೆ ರೂಟ್ ಕಟ್ ಮಾಡಿದ್ರಿ ಅಂದ್ರೆ ಕೆಳಗೆ ರೂಟ್ ಬಂದಿದ್ದು ಎಕ್ಸ್ಟ್ರಾ ಎದಿ ಹೊಡ್ಕೊಳಂಗಿಲ್ಲ, ಗಿಡ ಪಟ್ಟಂತ ಕೈ ಬಿಡಂಗಿಲ್ಲ ನಿಮ್ಮನ್ನ. 99% ಸರ್ವೈವಲ್ ಇರ್ತದೆ. ಆಮೇಲೆ ಎಷ್ಟು ದಿವಸ ಇಡ್ತೀರಿ ಅಷ್ಟಾದ್ರೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಇಟ್ಟು ಮಾರದಷ್ಟು ವ್ಯಾಲ್ಯೂ ಜಾಸ್ತಿ. ಪ್ಲಾಟ್ ತಗೊಂಡು ಇಟ್ಟು ಮಾರದಂಗೆ. ಪಾಮ್ಗಳಲ್ಲಿ ಸುಮಾರು 80-200 ವೆರೈಟಿಯ ಪಾಮ್ಗಳಿವೆ. ನೀವು ಲೆಕ್ಕ ಹಾಕ್ರಿ ಎಷ್ಟು ಅವಕಾಶಗಳವ. 80 ವೆರೈಟಿನೂ ಮಾಡಬಹುದು. ಇಲ್ಲಿ ಬ್ಯಾಡ್ರಪ್ಪ ನನಗೆ 1 ವೆರೈಟಿದ ನಾ 8 ಲಕ್ಷ ಗಿಡ ಬೆಳಿತೀನಿ, ಅದನ್ನು ಮಾಡಬಹುದು ನೀವು. ಆಮೇಲೆ ಗುಲ್ಬರ್ಗಾ ಅಂತ ಶಹರ್ ಯಾಕೆ ಅಥವಾ ಡ್ರೈ ಪ್ಲೇಸ್ಗಳಲ್ಲಿ ಯಾಕೆ ಇದನ್ನ ಮಾಡಬೇಕು ಅನ್ನಂಗಂದ್ರೆ, ಇಲ್ಲಿ ಫಂಗಲ್ ಡಿಸೀಸಸ್ ಕಡಿಮೆ, ಹುಳುಗಳು ಕಡಿಮೆ ಮತ್ತು ಶಿಲೀಂಧ್ರ ರೋಗಗಳು ಕಡಿಮೆ. ಮೇಂಟೆನೆನ್ಸ್ ಖರ್ಚಿಲ್ಲ. ಆಮೇಲೆ ಇನ್ನೂ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ನಮ್ಮಲ್ಲಿ ಲೇಬರ್ ಗಳು ಸಿಗ್ತಾರೆ. ನೀವು ಮನಿ ಮಂದಿ ಕೂಡ ಮಾಡುವಂತಹದ್ದು ಅಷ್ಟು ಸರಳವಾದಂತಹ ಬಿಸ್ನೆಸ್ ಸಾಧ್ಯತೆ ಇದೆ, ಬೇರೆಯವ್ರು ಬೇಕು ಆಗಿಲ್ಲ. ಈಗ ಜಾಸ್ಮಿನ್ ವೆರೈಟಿಗಳು, ಮಲ್ಲಿಗೆ ಹೂವಿನ ವೆರೈಟಿ, ಗಿಡಗಳು ಸಿಗಂಗಿಲ್ಲ ನಮ್ಗೆ, ಗಿಡಗಳು ಮಾಡ್ರಿ ಮಲ್ಲಿಗೆ ಗಿಡಗಳು. ಆಮೇಲೆ ಗುಲಾಬಿ ಗಿಡಗಳು, ಗುಲಾಬಿ ಒಳಗೆ ಸುಮಾರು 2,000 ಬೇರೆ ಬೇರೆ ಬಣ್ಣವ. ಗುಲಾಬಿ ನೀವೇನ್ ಬೆಂಗಳೂರಿಗೆ ತಂದ ಮಾರ್ಬೇಕಂತಿಲ್ಲ, ಗುಲಾಬಿ ಇಲ್ಲೇ ರಸ್ತೆದ ಮೇಲೆ ಒಂದು ಸಣ್ಣ ಅಂಗಡಿ ಹಾಕಿಡ್ರಿ, ಗುಲಾಬಿ ಗಿಡಗಳು ತೊಗೊಂಡು ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ನಿಮ್ಗೆ ಮಾರ್ಕೆಟ್ ಸಿಗ್ತದೆ, ಲೋಕಲ್ ಮಾರ್ಕೆಟ್. ಗುಲಾಬಿಗೆ ಮಾರ್ಕೆಟ್ ಅದ, ಮಲ್ಲಿಗೆ ಹೂವಿಗೆ ಮಾರ್ಕೆಟ್ ಅದ, ಮಲ್ಲಿಗೆ ಹೂವಿನ ಗಿಡಗಳಿಗೆ, ದಾಸವಾಳದ ಹೂವಿನ ಗಿಡಗಳಿಗೆ. ದಾಸವಾಳದಾಗ ಎಷ್ಟು 200-800 ಬೇರೆ ಬೇರೆ ಕಲರ್ ಅವ ಅಂದ್ರೆ ದಿವಸ ಬಿಡು, ನಿಮ್ ಅಂಗೈ ಅಗಲ ಗಾತ್ರ ಬಿಡು, ಹಣ್ಣು ಹೂ ಬಿಡು, ಎಲ್ಲಾರ್ಗೂ ಬೇಕಾ ಬೇಕು. ಇವೇನ್ ಯಾರು ಹಚ್ಚಂಗಿಲ್ಲ ಅಂತ ಅನ್ನೋ ಪರಿಸ್ಥಿತಿ ಇಲ್ಲೇ ಇಲ್ಲ. ತಗೊಳಿಕ್ ಹೋದ್ರೆ ನಮ್ಮಲ್ಲಿ ಊರಾಗ ಇಲ್ಲಿ ನರ್ಸರಿ ಪ್ರಾಪರ್ಲಿ ಯಾರು ನರ್ಸರಿ ಮಾಡಿದ್ದಿಲ್ಲ. ಅಂದ್ರೆ ಇನ್ನೊಂದು ಪ್ರಸನ್ನ ಅವರೀಗ ನಮ್ಮ ಯುವಕರಲ್ಲಿ ರೈತರಾಗ್ಲಿ ಅಂದ್ರೆ ಯಾವುದೇ ಯುವಕರನ್ನು ಆಗಲೇ ಡಿಸ್ಕಸ್ ಮಾಡಿದ್ವಿ, ಅಗ್ರಿನೇ ಬೇಕಂತಿಲ್ಲ, ಬಿಎ ಬಿಕಾಂ ಬಿಎಸ್ಸಿ ಯಾರು ಮಾಡಿದ್ರೆ ನಾನು ಒಂದು ಉದ್ಯಮವನ್ನಾಗಿ ತಗೊಳ್ಬಹುದು. ತಗೊಂಡಾಗ ಅವನ್ನ ಮಾರಾಟ ಮಾಡ್ಲಿಕ್ಕೆ ಒಂದೇನಾಗುತ್ತೆ, ತಂತ್ರಜ್ಞಾನದ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ನಾವು ಮಾಡಬಹುದು, ನೀವ್ ಹೇಳ್ತಾ ಇದ್ರಿ ಮಾರಾಟ ಸರಳದ ಅಂತ ಹೇಳಿ, ಆದ್ರೂ ಸಹಿತ ಈಗ ಸೋಷಿಯಲ್ ಮೀಡಿಯಾ ಹವಾದ, ನಾವೆಲ್ಲರೂ ಡಿಜಿಟಲ್ ಯುಗದೊಳಗೆ ಬದುಕಲಿತೀವಿ, ಕೈಯೊಳಗೆ ಆಂಡ್ರಾಯ್ಡ್ ಮೊಬೈಲ್ ಅದ, ಅದ್ರ ಮುಖಾಂತರ ನಾವ್ ಏನಾರ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಅದನ್ನ ಹೆಂಗ ಬೇಕಾದಂಗ ಅವಕಾಶ ಅದ. ಆಕ್ಚುಲಿ ನೀವು ಈಗ ಇಂಟರ್ನೆಟ್ ಜಾಲದಲ್ಲಿ ಹುಡುಕಿದ್ರೆ ನರ್ಸರಿಮನ್ ಅಸೋಸಿಯೇಷನ್ ವಾಟ್ಸ್ಆಪ್ ನಂಬರ್ ಸಿಗ್ತದೆ ನಿಮ್ಗೆ, ನರ್ಸರಿಮನ್ ಇಂಡಿಯನ್ ನರ್ಸರಿಮನ್ ಅಸೋಸಿಯೇಷನ್ ವಾಟ್ಸ್ಆಪ್ ಸಿಗ್ತದೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ, ಈಗ ನನಗೆ ರೆಡಿ ರೆಕ್ನರ್ ಅಂದ್ರೆ ನನಗೆ ಇವತ್ತ ಬೇಕು ಅನ್ನಂಗಿತ್ತಂದ್ರೆ ನಾ ಏನ್ ಮಾಡಿರ್ತೀನಿ ಅಂದ್ರೆ ಅಲ್ಲಿ ಹಾಕ್ತೀನಿ, ನನಗೆ ರಿಕ್ವೈರ್ಮೆಂಟ್ ಅದ, ನಮ್ಗೆ ಯಾರ ಕೊಡ್ತೀರೇನು, ಟೆಂಡರ್ ಹಾಕ್ತೀನಿ, ಟೆಂಡರ್ ಹಾಕಿ ಕೇಳಿರ್ತೀನಿ ಜನರಿಗೆ ಯಾರ ಹತ್ರ ಅದೇನ್ ಕೊಡ್ರಿ ಅಂತ ಹೇಳಿ. ಇಲ್ಲ ಈಗ ಒಂದ್ ಹಳ್ಳಿ ಅಥವಾ ಒಂದ್ ಪ್ರದೇಶ ಜನರು ಬರೀ ಬೋಗನು ಇಲ್ಲ ಅಷ್ಟ ಬೆಳೀರಿ ಅಂತ ಹೇಳ್ತೇನೆ, ಯಾಕಂದ್ರೆ ಕಾಗದದ ಹೂ ಏನು, ಒಂದು ನಿಮ್ಮ ಹೊಲದ ಬೇಲಿ ನೆನಪಿಡ್ರಿ ನಾ ಏನ್ ಹೇಳಕತ್ತೇನೆ ಅಂತ ಹೇಳಿ, ನಿಮ್ಮ ಹೊಲದ ಬೇಲಿ ಅಂತ ಹೇಳಿ ಒಂದ್ 100 ಕಲರ್ ಬ್ಯಾರೆ ಬೇರೆ ಗಿಡ ಹಚ್ಚಿಡ್ರಿ, 3 ವರ್ಷದಾಗ ಪೂರಾ ಬೇಲಿ ಚಾಲು ಆಗ್ತದ. ಬೇಲಿ ಕತ್ತರಿಸಬೇಡ್ರಿ, ಒಂದ್ ಗಿಡದಿಂದ ನಿಮಗ 100 ಗಿಡ ಪೆನ್ಸಿಲ್ ಥಿಕ್ನೆಸ್ ಕಟ್ ಮಾಡ್ಕೊಂಡು ಸುಕ್ಕ ಮಣ್ಣಿನ ಪಾಕೆಟ್ ನಾಗ ಹಚ್ಚಿದ್ರಿ ಅಂತಂದ್ರೆ 3 ತಿಂಗಳಿಗೆ ನಿನ್ ಸಸಿ ತಯಾರಾಗ್ತಾವ್. ನಿಮ್ ಹೊಲ ಅರ್ಧ ಎಕರೆ ಮಾಡೋಕ್ ತಯಾರಿಲ್ಲ ಅಂದ್ರೂ ಬೇಡ, ಹೊಲನು ಬೇಕಾಗಿಲ್ಲ, ಹೊಲದ ದಂಡಿಗೆ ನಿಮ್ ಬೇಲಿ ಏನದಲ್ಲ ಬೇಲಿ ಮಾಡ್ರಿ, ನಿಮ್ಗ ನಿಮ್ ಕ್ರಾಪಿನ್ಕಿಂತ ಇದ್ರಲ್ಲಿ ಜಾಸ್ತಿ ಬರ್ಲಿಲ್ಲ ಅಂದ್ರೆ ಹೇಳ್ರಿ ನಾನು. ಅಲ್ಲ ಒಂದು ಬೊಗೆನೂ ಇಲ್ಲ ಇದು, ಒಂದು 6 ತಿಂಗಳದ ಅಂತ ಅನ್ಕೊಂಡ್ರೆ ಎಷ್ಟಕ್ಕೆ ಮಾರ್ತಂದ್ರೆ 40 ರೂಪಾಯಿ, ಒಂದು 100 ರೂಪಾಯಿಗೆ ಮಾರ್ತದ ಒಂದ್ ಗಿಡ ಒಂದ್ ಸಸಿ. ಅದು ಇಮ್ಯಾಜಿನ್ ಮಾಡ್ರಿ ನೀವ್ ಎಷ್ಟು ಕಟಿಂಗ್ ಮಾಡ್ಲಿಕ್ಕೆ ಸಾಧ್ಯದ, ಒಂದು 3 ಎಕರೆ ನಾವು ಬೇಲಿ ಟೈಪ್ ಮಾಡಿದ್ರೆ ನಾವು 1000 ಮಾಡಬಹುದು, 1000 ಮಾಡಬಹುದು. ನಾನು ಹೇಳಿದ್ರೆ ನಿಮ್ಗೆ ಇದನ್ನ ಬಿಸಿನೆಸ್ ಅನ್ನುವಂತ ಒಂದು ಯೋಚನೆಯಿಂದ ಮಾಡಬೇಕು ನೀವು. ಇದು ಅವಕಾಶ, ಯಾಕಂದ್ರೆ ಬೋಗನ್ವಿಲ್ಲ ಗುಲ್ಬರ್ಗದಾಗ ಎಷ್ಟು ಚಂದ ಬೆಳೀತದ ಅಷ್ಟು ಚಂದ ಎಲ್ಲೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದಕ್ಕೆ ಡ್ರೈ ಕ್ಲೈಮೇಟ್ ಬೇಕು, ಒಣ ವಾತಾವರಣ ಬೇಕು. ನೀವು ನೀರ್ ಕಡಿಮೆ ಇದ್ರೂ ಬೆಳೆ ಬರುವಂತಹ ಬೆಳೆ ಅದು, ಬೆಳೆ ಅನ್ನೋ ರೂಪದಲ್ಲಿ ನೋಡ್ರಿ ಅದನ್ನ. ಅಲ್ಲ ಪ್ರಸನ್ನ, ಇನ್ನೊಂದು ನನ್ನ ತಲೆಗೆ ಏನು ವಿಚಾರ ಬಂತಂದ್ರೆ, ಹಿಂಗ್ ಬೋಗನ್ವಿಲ್ಲ ಬೆಳೆಯವರು ಒಂದು ಗುಂಪು ಮಾಡಿಕೊಂಡು ಅಥವಾ ಒಬ್ಬ ಯುವಕ ಇದ್ ಸಂಬಂಧಪಟ್ಟಂತ ತರಬೇತಿ ತಗೊಂಡು ಒಂದು 50 ಜನರಿಗೆ 100 ರೈತರಿಗೆ ಮೋಟಿವೇಟ್ ಮಾಡಿ, ನೀವು ಬೆಳೀರಪ್ಪ ನಾನೇ ನಿಮ್ಮಲ್ಲಿ ತಗೋತೀನಿ ಅಂತ ಅವ್ರಿಗೆ ಹೇಳಿ, ಇವ್ರು ಇನ್ನೊಂದು ನರ್ಸರಿ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು